ರೈತ ಬಾಂಧವರೇ, ಇವತ್ತು ನಾವು ಕೃಷಿ ಹೊಂಡಗಳಲ್ಲಿ ವೈಜ್ಞಾನಿಕ ಕೃಷಿ ಮೀನು ಉತ್ಪಾದನೆ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಮೀನುಗಾರಿಕಾ ಸಂಶೋಧನಾ ಕೇಂದ್ರ ಇದರ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಎನ್ನವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಚೇತನ್ ಅವರೇ, ನಮ್ಮ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ಈ ಒಂದು ಮೀನು ಕೃಷಿ ತುಂಬ ಮಹತ್ವವನ್ನು ಪಡೆದುಕೊಂಡಿದೆ. ಹೌದು, ಕೃಷಿಯಲ್ಲಿ ಇದು ಒಂದು ಉಪಕಸಬು ಮತ್ತು ಮುಖ್ಯ ಕಸಬು ಕೂಡ ಆಗಿದೆ. ಹೌದು. ಚೇತನ್ ಅವರೇ, ವೈಜ್ಞಾನಿಕ ಮೀನು ಕೃಷಿ ಅಂದರೆ ಏನು, ಇದನ್ನು ತಿಳಿಸ್ಕೊಡಿ. ವೈಜ್ಞಾನಿಕ ಮೀನು ಕೃಷಿ ಅಂತಂದರೆ ಈಗ ನಾವು ನಡೆಸ್ತಾ ಇರುವಂಥ ಸಾಂಪ್ರದಾಯಿಕ ಕೃಷಿಗಳಲ್ಲಿ ಸಮಸ್ಯೆ ಏನಾಗ್ತದೆ ಅಂದರೆ ಹೆಚ್ಚಿನ ಇಳುವರಿ ಆಗಿರ್ಬೋದು ಅಥವಾ ಬದುಕುಳಿಕೆ ಆಗಿರ್ಬೋದು ಅಥವಾ ಅದರ ಲಾಭದಾಯಕದ ಪ್ರಮಾಣ ಕಡಿಮೆ ಆಗಿರ್ಬೋದು, ಈ ಒಂದು ವಿಷಯಗಳನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡು ವೈಜ್ಞಾನಿಕ ರೀತಿಯಲ್ಲಿ ಅಂದರೆ ತಂತ್ರಜ್ಞಾನಗಳ ಬಳಕೆಯೊಂದಿಗೆ ಹೇಗೆ ನಾವು ಪ್ರತಿಯೊಂದು ಸ್ಟೆಪ್ಪಲ್ಲಿ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಂಡಾಗಿರ್ಬೋದು ಅಥವಾ ಲಾಭದಾಯಕದ ಮುಖಾಂತರ ನಾವು ಅದನ್ನು ಕೃಷಿಯನ್ನು ಮಾಡೋದ್ರಿಂದ ಹೆಚ್ಚಿನ ಆದಾಯ ಪಡುವಂಥ ಅಥವಾ ಹೆಚ್ಚಿನ ಆದಾಯವನ್ನು ತಗೊಳ್ಳುವಂಥ ರೀತಿಯನ್ನು ನಾವು ವೈಜ್ಞಾನಿಕ ಮೀನು ಕೃಷಿ ಅಂತ ನಾವು ಹೇಳ್ತೇವೆ. ಅಂದರೆ ಈಗ ಕೃಷಿ ಹೊಂಡ ಮಾಡಿಕೊಂಡು ಇದನ್ನು ತಯಾರು ಮಾಡಬೇಕಾಗುತ್ತೆ. ಹೌದು. ವಿವಿಧ ಪದರು ಅಂತಾರಲ್ಲ, ಅದು ಹಂಗಂದ್ರೇನು, ಮತ್ತು ಆ ಪದರಲ್ಲಿ ಜಲ ಸಂಪನ್ಮೂಲಗಳಲ್ಲಿ ಇರ್ತದೆ ಹೆಂಗೆ? ಈಗ ಒಂದು ಕೃಷಿ ಹೊಂಡ ಅಂತ ನಾವು ಉದಾಹರಣೆಗೆ ತಗೊಂಡಾಗ ಕೃಷಿ ಹೊಂಡಗಳಲ್ಲಿ ಯಾವಾಗಲೂ ನಾವು ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕ್ತೇವೆ. ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿದ ನಂತರ ನಾವು ಅಲ್ಲಿ ನೀರು ಮತ್ತು ಗಾಳಿಯನ್ನು ಮಾತ್ರ ಜೊತೆಬೇಕು. ಅದು ಚೌಕಟ್ಟಾಗಿರಬೇಕು ಅಥವಾ ಅದು ವೃತ್ತಾಕಾರದಲ್ಲಿರಬೇಕು, ಅದನ್ನು ನಾವು ನೋಡಬೇಕಾಗುತ್ತೆ. ಆದರೆ ವೈಜ್ಞಾನಿಕ ಕೃಷಿಯಲ್ಲಿ ನಾವು ಹೇಳುವಾಗ ಆ ಸ್ಥಳ ಯಾವಾಗಲಿದ್ರೂ ಚೌಕಾಕಾರದಲ್ಲಿದ್ದರೆ ಹೆಚ್ಚು ಸೂಕ್ತ ಆಗಿರುತ್ತದೆ ಒಂದು ಮೀನು ಕೃಷಿ ಯಶಸ್ಸಿಗೆ. ಯಾಕೆ ಅದು? ಅದು ಗಾಳಿ ಮತ್ತು ನೀರು ಮಿಶ್ರಣ ಆಗಿ ಅದರಲ್ಲಿ ಇರುವಂಥ ಬೇಡವಾದಂತಹ ಏನು ನಮಗೆ ಗಾಳಿ ಇರುತ್ತದೆ ಅದನ್ನು ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ನಾವು ಕೊಡುವಂಥ ಆಹಾರ, ಈ ಮೀನುಗಳಿಗೆ ಕೊಡುವಂಥ ಆಹಾರ, ಬಿಡುವಂಥ ಪೋಷಕಾಂಶಗಳು ಹೊಂಡದ ಪ್ರತಿಯೊಂದು ಭಾಗಕ್ಕೂ ಸರಿಯಾದ ರೀತಿಯಲ್ಲಿ ತಲುಪುತ್ತೆ. ಅದರ ಜೊತೆಗೆ ಆ ಮಣ್ಣಲ್ಲಿ ನೀರು ಹಿಡಿದಿರುವಂಥ ಶಕ್ತಿ ಇಲ್ಲ ಅಂತಂದಾಗ ಪ್ಲಾಸ್ಟಿಕ್ ಹೊದಿಕೆಯನ್ನು ನಾವು ಹಾಕಲಿಕ್ಕೆ ಸರಿಯಾದ ಆಯಕಾರ ಅಥವಾ ಆ ಒಂದು ಶೇಪ್ ಸರಿಯಾಗಿ ಕೂರಲಿಕ್ಕೆ ಸಾಧ್ಯ ಆಗ್ತದೆ. ವೈಜ್ಞಾನಿಕ ಮೀನು ಕೃಷಿಗೆ ಯಾವ ಸ್ಥಳದ ಬೇಕಾಗ್ತದೆ ಮತ್ತು ಆ ಸ್ಥಳವನ್ನು ಯಾವ ಥರ ನಿರ್ಮಾಣ ಮಾಡಿಕೊಳ್ಬೇಕು? ಈಗ ಒಂದು ಹೊಂಡವನ್ನು ತೆಗಿಬೇಕು ಅಂತಂದಾಗ ಒಂದು 6 ಅಡಿ ಆಳವನ್ನು ನಾವು ತೆಗೆಯುತ್ತೇವೆ. 6 ಅಡಿ ಆಳವನ್ನು ತೆಗೆಯುವಾಗ ಅಲ್ಲಿ ನಾವು ನೋಡ್ಕೋಬೇಕಾಗಿರುವಂಥದ್ದು ಮುಖ್ಯವಾದಂಥದ್ದು ಅಂದರೆ ಮಣ್ಣಿನ ಗುಣಧರ್ಮ. ನಾನು ಹೇಳಿದಾಗೆ ಅದು ನೀರು ಹಿಡಿದಿರೋ ಶಕ್ತಿ ಇದೆಯಾ ಇಲ್ಲ ಅಂತ ನಾವು ತಿಳ್ಕೋಬೇಕು. ಒಂದು ಅದನ್ನು ಪ್ರಯೋಗಾಲಯಕ್ಕೆ ನೀಡಿ ಆ ಮಣ್ಣನ್ನು ನಾವು ಪರೀಕ್ಷೆಗೆ ಒಳಪಡಿಸ್ಬೋದು, ಅದರಿಂದ ತಿಳ್ಕೋಬೋದು. ಎರಡನೇದಾಗಿ ಆ ಹೊಂಡದಲ್ಲಿ ನೀರನ್ನು ನಾವು ತುಂಬಿಸಿದ ನಂತರ ಒಂದು ದಿನಕ್ಕೆ 10 ಸೆಂಟಿಮೀಟರ್ಗಿಂತ ಹೆಚ್ಚು ಪ್ರಮಾಣದ ನೀರು ಖಾಲಿ ಆಗ್ತಿದೆ ಅಂತಂದರೆ ಆ ಮಣ್ಣಲ್ಲಿ ನೀರು ಹಿಡಿದಿರುವಂಥ ಶಕ್ತಿ ಇಲ್ಲ ಅಂತ ನಾವು ಅಲ್ಲೇ ಕಂಡುಹಿಡಿಬೋದು. ಅಲ್ಲಿ ಸೂಕ್ತ ಅಲ್ಲ, ಅಲ್ಲಿ ನಿಮಗೆ ಅದು ನೀರೇ ಹಾಳಾಗ್ತದೆ ಅಂತ. ಹೌದು, ನೀರು ಬಸ್ದು ಹೋಗ್ತಾ ಇರುತ್ತೆ. ನೀವೆಷ್ಟೇ ನೀರು ಹಾಕಿದ್ರು ನಿಲ್ಲಲ್ಲ ಅಂತಂದರೆ ಅದು ನಮಗೆ ಹೆಚ್ಚಿನ ಖರ್ಚಾಗ್ತದೆ. ಆ ಇದಕ್ಕೆ ಅದರ ಜೊತೆಗೆ ಈ ಒಂದು ಜಾಗದಲ್ಲಿ ಮರಳು, ಕಲ್ಲು ಅಥವಾ ಬೇರೆ ಮರಗಳ ರೆಂಬೆಗಳಾಗಿರ್ಬೋದು ಅಥವಾ ಬೇರುಗಳಾಗಿರ್ಬೋದು ಇಲ್ಲದೇ ಇರುವಂಥ ಜಾಗವನ್ನು ನಾವು ಆಯ್ಕೆ ಮಾಡಿದ್ರೆ ಸೂಕ್ತ ಆಗತ್ತೆ. ಜೇಡಿ ಮಣ್ಣಿರುವಂಥ ಜಾಗವನ್ನು ಆಯ್ಕೆ ಮಾಡಿದ್ರೆ ಹೆಚ್ಚು ಸೂಕ್ತ ಆಗತ್ತೆ. ಇದಕ್ಕಾಗಿ ಈಗ ವೈಜ್ಞಾನಿಕ ಮೀನು ಕೃಷಿಗೆ ಸ್ಥಳದ ನಿರ್ಮಾಣ ಮತ್ತು ಅವುಗಳ ನಿರ್ವಹಣೆ ಮಾಡೋದು ಮುಖ್ಯ ಅಂತೀರಿ? ಮುಖ್ಯ, ಅತಿ ಮುಖ್ಯ. ಅದು ಪ್ಲಾಸ್ಟಿಕ್ ಹೊದಿಕೆಯ ಕೊಳ ಮತ್ತು ನೈಸರ್ಗಿಕ ಕೊಳಗಳಲ್ಲಿ ಮೀನಿನ ಉತ್ಪಾದನೆಯ ಏನಾದರೂ ವ್ಯತ್ಯಾಸ ಇದೆಯಾ? ಇಲ್ಲಿ ತುಂಬ ವ್ಯತ್ಯಾಸ ಇದೆ. ಈಗ ನೈಸರ್ಗಿಕ ಕೊಳ ಅಂತ ಹೇಳಿದಾಗ ನಾವು ಅಂದರೆ ಒಂದು ಮೀನು ಬೆಳವಣಿಗೆ ಆಗಬೇಕು ಅಂತಂದರೆ ನೀರು, ಮಣ್ಣು, ಗಾಳಿ ಮೂರು ಮುಖ್ಯ. ಅದು ನೈಸರ್ಗಿಕ ಕೊಳಗಳಲ್ಲಿ ನಮಗೆ ಅದು ನೈಸರ್ಗಿಕವಾಗಿ ಸಿಗುತ್ತೆ. ಅದರಿಂದ ಅದರಲ್ಲಿ ಮೀನುಗಳಿಗೆ ಬೇಕಾಗಿರುವಂಥ ನೈಸರ್ಗಿಕ ವಾತಾವರಣ ಇರೋದ್ರಿಂದ ಅದರಲ್ಲಿ ಬೆಳವಣಿಗೆ ಹೆಚ್ಚಾಗಿರ್ತದೆ. ಆದರೆ ನಾವು ಕೃಷಿ ಹೊಂಡಗಳನ್ನು ನೋಡಿದಾಗ ಕೃಷಿ ಹೊಂಡಗಳನ್ನು ಯಾವಾಗಲೂ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿರ್ತವೆ. ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕೋವು ಕೂಡ ನಾವು ನೋಡ್ಕೋಬೇಕು ಎಷ್ಟು ಪ್ರಮಾಣದ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಬೇಕು, ಎಷ್ಟು ಮಂದವಾದದನ್ನು ಹಾಕಬೇಕು. ಆ ಇದರಲ್ಲಿ ಆದಾಗ ಮಣ್ಣು ಮತ್ತು ನೀರನ್ನು ನಾವು ಬೇರ್ಪಡಿಸಿರೋದ್ರಿಂದ ಈ ಒಂದು ಹೊಂಡದಲ್ಲಿ ಸ್ವಲ್ಪ ಬೆಳವಣಿಗೆ ಸ್ವಲ್ಪ ಕಡಿಮೆ, ಆದರೆ ಅವಧಿ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ನೈಸರ್ಗಿಕ ಹೊಂಡಗಳಲ್ಲಿ ನಾವು ಇದನ್ನು ನಾವು ಕಂಪೇರ್ ಮಾಡೋದಾಗಿದ್ದರೆ ಈ ಕೃಷಿ ಹೊಂಡಗಳಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ಬೆಳವಣಿಗೆ ಆಗ್ತದೆ, ಆದರೆ ಇರುವಂಥ ಜಲಸಂಪನ್ಮೂಲಗಳನ್ನು ನಾವು ಬಳಸಿ ಮೀನು ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ನಾವು ವ್ಯತ್ಯಾಸ ಕಂಡುಕೊಳ್ಬಹುದು. ವ್ಯತ್ಯಾಸ ಕಂಡುಕೊಳ್ಬಹುದು ಪ್ಲಾಸ್ಟಿಕ್ ಹೊದಿಕೆ ಕೊಳ ಮತ್ತೆ ನೈಸರ್ಗಿಕ ಕೊಳ. ಪ್ಲಾಸ್ಟಿಕ್ ಹೊದಿಕೆ ಕೊಳದಲ್ಲಿ ನೀರು ಹಿಂಗ್ ಹೋಗ ಸಾಧ್ಯತೆ ಉಂಟು, ಆದ್ರೆ ನೈಸರ್ಗಿಕ ಕೊಳದಲ್ಲಿ ಅದು ಯಾವಾಗೂ ನೀರು ಇರ್ತದಲ್ಲ, ಅದು ಹಿಂಗ ಪ್ರಶ್ನೆ ಬರೋದಿಲ್ಲ. ಹೌದು, ಈಗ ಪ್ಲಾಸ್ಟಿಕ್ ಹೊದಿಕೆಯನ್ನ ನಾವು ಆಯ್ಕೆ ಮಾಡೋವು ಕೂಡ ನಾವು ನೋಡ್ಕೋಬೇಕು, ಕೆಲವು ಮಾನದಂಡಗಳಿದೆ. ಈಗ ಪ್ಲಾಸ್ಟಿಕ್ ಹೊದಿಕೆಯನ್ನು ನಾವು ಆಯ್ಕೆ ಮಾಡುವಾಗ ಎಷ್ಟು ಮಂದವಾದದನ್ನು ನಾನು ಉಪಯೋಗಿಸ್ಕೋಬೇಕು, ಕೆಲವರು ಏನು ಮಾಡ್ತಾರೆ 250 GSM ಒಳಗಡೆ ಅದನ್ನು ಉಪಯೋಗಿಸ್ಕೋತಾರೆ, ಅಂದರೆ ಸ್ವಲ್ಪ ಮಂದ ಕಡಿಮೆ ಇರುವಂಥದ್ದನ್ನು ಉಪಯೋಗಿಸ್ತಾರೆ. ಆವಾಗ ಏನಾಗುತ್ತೆ, ನಾವು ಆ ಮೀನು ಹಿಡೀಲಿಕ್ಕಾಗಿರ್ಬೋದು ಅಥವಾ ಆ ಹೊಂಡವನ್ನು ಶುಚಿಗೊಳಿಸೋದಕ್ಕೋಸ್ಕರ ಇಳಿದಾಗ ಅದು ಹರಿದೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಆವಾಗ ನೀರು ಬಸ್ದೋಗೋದು ಸಾಧ್ಯ ಆಗುತ್ತೆ. ಅದಕ್ಕೆ ಯಾವಾಗಲೂ ಕೃಷಿ ಹೊಂಡಗಳಲ್ಲಿ ಮೀನು ಕೃಷಿಗೆ ಅಂತ ನಾವು ಬಳಸೋದಾಗಿದ್ದರೆ 250 GSM ಮಿಗಿಲಾದದ್ದಂತೂ ಅಥವಾ ಮಂದವಾದಂಥ ಒಂದು ಪ್ಲಾಸ್ಟಿಕ್ ಹೊದಿಕೆಯನ್ನು ಉಪಯೋಗಿಸಿದ್ರೆ ಸೂಕ್ತ ಆಗುತ್ತೆ. ಇದರ ಜೊತೆಗೆ ಯುವಿ ಟ್ರೀಟೆಡ್ ಅಂತ ಹೇಳ್ತೀವಿ. ಯುವಿ ಟ್ರೀಟೆಡ್ ಇಂದ ಏನಾಗುತ್ತೆ, ಯಾವುದೇ ರಾಸಾಯನಿಕ ಅಲ್ಲಿ ಪದಾರ್ಥಗಳು ಹೊದಿಕೆಯಿಂದ ನೀರಿಗೆ ಬಿಡುವಂಥದ್ದು ಸಾಧ್ಯತೆ ಇರೋದಿಲ್ಲ. ಅದರಿಂದ ಕೂಡ ನಮಗೆ ಮೀನು ಕೃಷಿಗೆ ಪೂರಕವಾಗಿರುತ್ತೆ. ಡಾಕ್ಟರ್ ಚೇತನ್ ಅವರೇ, ಈ ಸಂಯೋಜಿತ ಮೀನು ಕೃಷಿಯಲ್ಲಿ ನೀರಿನ ಗುಣಧರ್ಮದ ಪ್ರಾಮುಖ್ಯತೆ ಏನು? ಯಾವುದೇ ಒಂದು ಜೀವಿ ಬೆಳೀಲಿಕ್ಕೆ ಅದಕ್ಕೆ ಬೇಕಾಗಿರುವಂತಹ ನೈಸರ್ಗಿಕ ವಾತಾವರಣ ಅತಿ ಮುಖ್ಯ. ಆದರೆ ನಾವಿಲ್ಲಿ ಈ ತಳಿಗಳನ್ನು ನದಿಗಳಿಂದ ತಂದು ನಾವು ಒಂದು ಹೊಂಡಗಳಲ್ಲಿ ಅಥವಾ ಕೃತಕವಾದಂಥ ಒಂದು ಜಲಸಂಪನ್ಮೂಲದಲ್ಲಿ ನಾವು ಬೆಳೆಸ್ತಾ ಇರೋದ್ರಿಂದ ಅದಕ್ಕೆ ಪೂರಕವಾದಂಥ ವಾತಾವರಣ ನಾವು ಕಲ್ಪಿಸಿಕೊಡ್ಬೇಕು. ಈ ಒಂದು ಇದರಲ್ಲಿ ಹೆಚ್ಚಾಗಿ ನಾವು ಗಾಳಿಯನ್ನು ನಾವು ಹೆಚ್ಚಾಗಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನೀರನ್ನು ನಾವು ಹಲವಾರು ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು. ಮೊದಲನೇದಾಗಿ ನೀರಲ್ಲಿ ಇರುವಂಥ ಆಮ್ಲಜನಕದ ಪ್ರಮಾಣವನ್ನು ನಾವು ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು. ಇದರ ಜೊತೆಗೆ ನಮಗೆ ಉತ್ಪಾದನೆ ಸೂಚ್ಯಂಕ ಅಂತ ಇದೆ, ಪ್ರೊಡಕ್ಟಿವ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಸೂಚ್ಯಂಕ ಪ್ರತಿಯೊಂದು ಏನು ಪ್ಯಾರಾಮೀಟರ್ಸ್ ಇದೆ ನೀರಲ್ಲಿ ಅದನ್ನು ಕಂಟ್ರೋಲ್ ಮಾಡುತ್ತೆ. ಅದನ್ನು pH ಅಂತ ಹೇಳ್ತೇವೆ, ರಸಸಾರ ಅಂತ ಹೇಳ್ತೇವೆ. ಅದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಸುಣ್ಣವನ್ನು ಹಾಕಿ 6.5-8.5 ಒಳಗೆ ನಾವು ಅದನ್ನು ನಿರ್ವಹಣೆ ಮಾಡಿಕೊಂಡ್ರೆ ನಮಗೆ ಆರೋಗ್ಯವಾದಂಥ ಮೀನನ್ನು ಸಾಕಾಣಿಕೆ ಮಾಡಿ ಹೆಚ್ಚಿನ ಲಾಭ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಮೀನಿನ ಕೊಳದಲ್ಲಿ ಕಲುಷಿತ ನೀರನ್ನು ಸುಲಭವಾಗಿ ಗುರುತಿಸ್ಕೋಬೇಕು ಅಂದರೆ ಹೆಂಗೆ? ಈಗ ಕೃಷಿ ಹೊಂಡಗಳಲ್ಲಿ ಇದನ್ನು ಕಂಡುಹಿಡಿಯೋದು ಬಹಳ ಸುಲಭ ಆಗಿರುತ್ತೆ. ಒಂದು, ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳಿಂದ ಹಸಿರು ಬಣ್ಣ ಜಾಸ್ತಿ ಆಗಿರ್ತದೆ. ಈ ಥರದ ಪ್ರಮಾಣದ ನೀರನ್ನು ಕೂಡ ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಒಂದು ವೇಳೆ ನೀರು ಕಪ್ಪು ಬಣ್ಣಕ್ಕೆ ತಿರುಗಿದ್ರೆ ಅದರಲ್ಲಿ ಕೂಡ ಈ ಒಂದು ಕಲುಷಿತ ನೀರು ಸೇರಿಕೊಂಡಿದೆ ಅನ್ನೋದನ್ನ ನಾವು ತಿಳ್ಕೋಬಹುದು. ಅದನ್ನಕ್ಕೆ ಬೇಕಾಗಿರೋ ನಿರ್ವಹಣೆಗಳನ್ನ ಮಾಡಬಹುದು. ಈಗ ಹೆಚ್ಚು ಹಸಿರು ಬಣ್ಣ ಇದ್ದಾಗ ಸುಣ್ಣವನ್ನ ಬಳಸುವ ಮುಖಾಂತರ ಅದನ್ನ ಕಡಿಮೆ ಮಾಡುವಂಥದ್ದು, ಅಥವಾ ಕಪ್ಪು ಬಣ್ಣ ಅಂತ ತಿರುಗಿದ್ದಾಗ ಆ ತಳಭಾಗದಲ್ಲಿ ಇರುವಂತಹ ಏನು ತ್ಯಾಜ್ಯ ಏನ ಅದನ್ನ ಹೊರಗಡೆ ತೆಗೆದು ಹೊಸ ನೀರನ್ನ ಅರ್ಧ ಭಾಗಕ್ಕೆ ತುಂಬುವುದರ ಮುಖಾಂತರ ಆ ನಿರ್ವಹಣೆಯನ್ನು ಮಾಡೋ ಮುಖಾಂತರ ಆ ನೀರನ್ನ ನಾವು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ಮೀನ್ ಮರಿಗಳು ಯಾವ ರೀತಿಯಲ್ಲಿ ನಮಗೆ ಸಿಗುತ್ತವೆ ಮತ್ತು ಅವುಗಳನ್ನು ಸಂಗ್ರಹಿಸಿಟ್ಕೊಳ್ಳೋದು ಹೆಂಗೆ? ಈಗ ಮೀನು ಮರಿಗಳಾದರೆ ನಾವು ಒಂದು ಮೀನು ಕೃಷಿಗೆ ಯಶಸ್ಸಿಗೆ ಇದೇ ಒಂದು ಮುಖ್ಯವಾದಂಥ ಸ್ಟೇಜ್. ಇದರಲ್ಲಿ ನಾವು ಬೇಕಾಗಿರುವಂಥ ತಳಿಗಳನ್ನು ನಾವು ಆಯ್ಕೆ ಮಾಡುವಾಗ ಅದರ ಗಾತ್ರ ಕೂಡ ನಾವು ನೋಡ್ಕೋಬೇಕಾಗತ್ತೆ. ನಾವು ಹೆಚ್ಚಾಗಿ ಬೆರಳುದ್ದದ ಮೀನುಗಳನ್ನು ಹಾಕಿದರೆ ಸೂಕ್ತ ಅಂತ ಹೇಳ್ತೇವೆ. ಯಾಕಂದರೆ ನಮಗೆ ಮಾರುಕಟ್ಟೆಯಲ್ಲಿ ಅಥವಾ ಯಾವುದೇ ಒಂದು ಮೀನು ಮರಿಗಳ ಉತ್ಪಾದನಾ ಕೇಂದ್ರಗಳಲ್ಲಿ ಮೂರು ವಿಧವಾಗಿ ಮೀನು ಮರಿಗಳು ಸಿಗುತ್ತೆ. ಒಂದು ಸ್ಪಾನ್ ಅಂತ ಹೇಳ್ತೀವಿ, ಇನ್ನೊಂದು ಫ್ರೈ ಅಂತ ಹೇಳ್ತೀವಿ, ಇನ್ನೊಂದು ಬೆರಳುದ್ದದ ಮೀನು ಅಥವಾ ಫಿಂಗರ್ಲಿಂಗ್ ಅಂತ ಹೇಳ್ತೀವಿ. ಈ ಒಂದು ಬೆರಳುದ್ದದ ಮೀನುಗಳ ನಾವು ಬಳಸೋದ್ರಿಂದ ಅದರ ಬದುಕುಳಿಕೆ 90% ನಮಗೆ ಸಿಗುತ್ತೆ. ಅದೇ ನೀವು ಸ್ಪಾನ್ ಅಥವಾ ಫ್ರೈಗೆ ಅಂತ ಹೋದಾಗ ಈಗ ಸ್ಪಾನ್ ಅಲ್ಲಿ ಬಂದರೆ ಕೇವಲ 30% ಉಳಿತದೆ, ಅದೇ ಫ್ರೈಗೆ ಅಂತ ಹೋದಾಗ ಅದು ಹೆಚ್ಚು ಅಂದರೆ 50-60% ಕುಳಿಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಬೆರಳುದ್ದದ ಮೀನುಗಳನ್ನು ನಾವು ಉಪಯೋಗಿಸಿದಾಗ ಹೆಚ್ಚಿನ ಮರಿಗಳನ್ನು ನಾವು ಉಪಯೋಗಿಸಿ ಆರೋಗ್ಯಕರವಾದಂಥ ಮೀನುಗಳನ್ನು ಉಪಯೋಗಿಸಿ ನಾವು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಸಾಂದ್ರತೆ ಕೂಡ ಮುಖ್ಯ. ಏಕೆಂದರೆ ನಾವು ಒಂದು ಎಕರೆಗೆ ಇಷ್ಟು ಮರಿಗಳನ್ನು ಹಾಕಬೇಕು ಅಂತ ಹೇಳಿದಾಗ ವೈಜ್ಞಾನಿಕವಾಗಿ ನಾವು ಅದನ್ನು ಆ ಒಂದು ಜಾಗಕ್ಕೆ ಇಷ್ಟೇ ಸೂಕ್ತ, ಯಾಕಂದರೆ ಒಂದು ಪ್ರಾಣಿಗೆ 1 ಚದರ ಮೀಟರಲ್ಲಿ ಇಷ್ಟೇ ಜಾಗ ಬೇಕಾಗ್ತದೆ ಅಥವಾ ಅದು ಬದುಕುಳಿಕೆಗೆ ಇಷ್ಟೇ ಜಾಗ ಒಂದು ಹೊಂಡದಲ್ಲಿ ಬೇಕಾಗ್ತದೆ ಅಂತ ನಾವು ಹೇಳುವಂಥದ್ದು. ಈಗ ಭಾರತೀಯ ಗೆಂಡೆ ಮೀನುಗಳಿಗಾದರೆ 1 ಚದರ ಮೀಟರ್ಗೆ 1 ಮರಿಗಳಂತೆ ನಾವು ಹಾಕ್ಬೋದು. ಅದೇ ನಾವು ತಿಲಾಪಿಯಾ ಅಥವಾ ಪಂಗೇಷಿಯಸ್ ಅದು ಈ ಥರ ತಳಿಗಳಲ್ಲಿ ಹೋದಾಗ 1 ಚದರ ಮೀಟರ್ಗೆ 5 ಮರಿಗಳಾಗಿ ಹೋಗ್ಬೋದು. ಅಥವಾ ನಾವು ಮಡಂಜಿ ಮೀನು ಅಂತ ಹೇಳ್ತೀವಿ ಅಥವಾ ಪುಚ್ಚು ಮೀನು ಅಂತ ಹೇಳ್ತೇವೆ, ಅದನ್ನು ಕೂಡ ನಾವು ಅದರ ಕಿಂತ ದ್ವಿಗುಣ ರೀತಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಎಲ್ಲಾ ವಿಷಯಗಳನ್ನ ವೈಜ್ಞಾನಿಕ ರೀತಿಯಲ್ಲಿ ಮಾಡೋದ್ರಿಂದ ಇದು ಮೀನು ಕೃಷಿಯ ಯಶಸ್ಸಿಗೆ ಕಾರಣ ಆಗತ್ತೆ. ಈ ಸಾಕಾಣಿಕೆಗೆ ಎಷ್ಟು ಮೀನಿನ ತಳಿಗಳು ನಮಗೆ ಲಭ್ಯವಿವೆ ಚೇತನ್ ಅವರೇ? ಭಾರತೀಯ ಗೆಂಡೆ ಮೀನುಗಳಲ್ಲಿ ನಮಗೆ 6 ವಿಧವಾದಂತಹ ಮೀನು ತಳಿಗಳಿದೆ. 6 ತಳಿಗಳಲ್ಲಿ ಅಂತಂದ್ರೆ ನಾವು ಹೆಚ್ಚಾಗಿ 3 ಮಾತ್ರ ನಮ್ಮ ಭಾರತೀಯ ಗೆಂಡೆ ಮೀನುಗಳಲ್ಲಿ ನಾವು ಬಳಸುವಂಥದ್ದು ಕಾಟ್ಲಾ, ರೋಹು, ಸಾಮಾನ್ಯ ಮೃಗಾಲ್ ಅಂತ ಹೇಳ್ತೇವೆ. ಹಾಗೆ ವಿದೇಶಿ ಗೆಂಡೆ ಮೀನುಗಳನ್ನು ಕೂಡ ಇದಕ್ಕೆ ಪೂರಕವಾಗಿ ಹೆಚ್ಚಿನ ಬೆಳವಣಿಗೆ ಬೆಳೀತಾರೆ, ಕಡಿಮೆ ಖರ್ಚಿನೊಂದಿಗೆ ಬೆಳೀಲಿಕ್ಕೆ ಅಂತ 3 ಹೊರಗಡೆ ದೇಶಗಳಿಂದ ತಂದಿರೋದು. ಅದರಲ್ಲಿ ಬೆಳ್ಳಿಗೆಂಡೆ, ಹುಲ್ಲುಗೆಂಡೆ ಮತ್ತು ಸಾಮಾನ್ಯ ಗೆಂಡೆ, ಈ 6 ಒಟ್ಟಿಗೆ ಸೇರಿಸಿ ಕೂಡ ನಾವು ಕೃಷಿಯನ್ನು ಮಾಡಬಹುದು. ನಾನು ಆಗಲೇ ಹೇಳ್ತಿದ್ದಾಗ ಪದರಗಳ ಮುಖಾಂತರ ಹೇಗೆ ನಾವು ಮೀನು ಕೃಷಿಯನ್ನು ಮಾಡಬಹುದು ಅಂತ. ಈಗ ಕಾಟ್ಲಾ ಮತ್ತು ಬೆಳ್ಳಿಗೆಂಡೆಯನ್ನು ತಗೊಂಡು ಇವು ಯಾವಾಗಲೂ ಮೇಲಿನ ಪದರದಲ್ಲೇ ಬೆಳೆದು ತಮ್ಮ ಜೀವನವನ್ನು ಕಳೆಯುವಂಥದ್ದು. ಇವೆರಡನ್ನು ನಾವು ಮೇಲಿನ ಪದರಲ್ಲಿ ಉಪಯೋಗಿಸ್ಕೋಬಹುದು. ಹಾಗೆ ಹುಲ್ಲುಗೆಂಡೆ ಅಥವಾ ರೋಹು ಅಂತ ಏನಿದೆ ಇದು ಮಧ್ಯ ಪದರದಲ್ಲಿ ಇರುವಂಥದ್ದು. ಹಾಗೆ ಮೃಗಾಲ್ ಮತ್ತು ಸಾಮಾನ್ಯ ಗೆಂಡೆ ಇದು ತಳ ಭಾಗದಲ್ಲಿ ಇರುವಂಥ ಕೊಳಚೆ ಪದಾರ್ಥವನ್ನು ತಿಂದು ಬೆಳೆಯುವಂಥದ್ದು. ಈ 6 ತಳಗಳನ್ನು ಒಟ್ಟಿಗೆ ನಾವು ಒಂದೇ ಹೊಂಡದಲ್ಲಿ ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ನಾವು ಮಿಶ್ರ ಮೀನು ಕೃಷಿ ಅಂತ ಕರಿತೇವೆ. ಇದನ್ನು ಹೊರತುಪಡಿಸಿದರೆ ತಿಲಾಪಿಯ, ಪಂಗೇಶಿಯಸ್ ಅಥವಾ ಪುಚ್ಚು ಮೀನು ಈ ಥರದ ಮೀನುಗಳನ್ನು ನಾವು ಹೆಚ್ಚಾಗಿ ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ. ಶೀಘ್ರ ಬೆಳವಣಿಗೆ ಹೊಂದುವ ತಳಿಗಳು ಯಾವುವು ಮತ್ತು ಅವುಗಳ ನಿರ್ವಹಣೆಯನ್ನು ಹ್ಯಾಂಗ್ ಮಾಡಬೇಕು ಡಾಕ್ಟರ್ ಚೇತನ್ ಅವರೇ? ಈಗ ಶೀಘ್ರ ಬೆಳವಣಿಗೆ ಅಂತಂದಾಗ ಅದಕ್ಕೆ ಬೇಕಾಗಿರುವಂತಹ ವೈಜ್ಞಾನಿಕ ರೀತಿಯಾದ ಪೂರಕ ವಾತಾವರಣವನ್ನು ಕೊಟ್ಟರೆ ಎಲ್ಲ ಮೀನುಗಳನ್ನು ನಾವು ಅದೇ ರೀತಿಯಲ್ಲಿ ತರಬಹುದು. ಆದರೆ ಕಡಿಮೆ ಅವಧಿಯಲ್ಲಿ ಬೆಳವಣಿಗೆ ಆಗುವಂಥದ್ದ ತಳಿಗಳನ್ನು ನಾವು ಹೆಚ್ಚಾಗಿ ಯೋಚನೆ ಮಾಡ್ತೀವಿ. ಅದರಲ್ಲಿ ತಿಲಾಪಿಯ ಒಂದು, ಪಂಗೇಶಿಯಸ್ ಒಂದು, ಹಾಗೆ ಮಡಂಜಿ ಮೀನು ಅಥವಾ ಪುಚ್ಚು ಮೀನು ಅಂತ ಹೇಳ್ತೀವಿ. ಇವೆಲ್ಲ ಕಡಿಮೆ ಅವಧಿಯಲ್ಲಿ ಒಂದು 6-8 ತಿಂಗಳಲ್ಲೇ ನಿಮಗೆ ಮಾರುಕಟ್ಟೆಗೆ ಬರುವಂಥದ್ದು. ಕೆಲವು ತಳಿಗಳು 6 ತಿಂಗಳಿಗೆ ಸಾಕಾಗುತ್ತೆ, ಅದನ್ನು ಮಾರುಕಟ್ಟೆಗೆ ತಂದು ಅದನ್ನು ಮಾರಾಟ ಮಾಡಲಿಕ್ಕೂ ಸಾಧ್ಯ ಆಗುತ್ತೆ. ಭಾರತೀಯ ಗೆಂಡೆ ಮೀನುಗಳು ಅಥವಾ ಗೆಂಡೆ ಮೀನುಗಳನ್ನು ತಗೊಂಡಾಗ ಅದು ಕಡಿಮೆ ಅಂದರೆ 8-10 ತಿಂಗಳು ಅಂತ ನಾವು ಕಾಯಬೇಕಾಗ್ತದೆ. ಈ ಇದನ್ನು ಹೊರತುಪಡಿಸಿ ಕೆಲವು ವಿದೇಶಿ ತಳಿಗಳನ್ನು ಕೂಡ ನಮ್ಮ ದೇಶದಲ್ಲಿ ಈಗಾಗಲೇ ಸಾಕಾಣಿಕೆ ಮಾಡಲಿಕ್ಕೆ ಶುರು ಮಾಡಿರೋದ್ರಿಂದ ಮಾರುಕಟ್ಟೆಯಲ್ಲಿ ಈಗ ಒಂದು ಉದಾಹರಣೆಗೆ ಹೇಳಬೇಕಂದ್ರೆ ರೂಪ್ಚಂದ್ ಅಂತ ಹೇಳ್ತೇವೆ. ಅದನ್ನು ಕೂಡ ಕಡಿಮೆ ಅವಧಿಯಲ್ಲಿ ಸಾಕಾಣಿಕೆ ಮಾಡಬಹುದು. ಏಕೆಂದರೆ ಅದರ ಆಹಾರದ ಏನು ಬೇಡಿಕೆ ಏನಿದೆ ಅದು ಈ ಮೀನುಗಳಿಗೆ ವಿಭಿನ್ನವಾಗಿದೆ. ಆ ಒಂದು ತಳಿಗಳನ್ನು ಕೂಡ ಹೆಚ್ಚಾಗಿ ಸಾಕಾಣಿಕೆ ಈಗ ಮಾಡ್ತೀವಿ. ಆದರೆ ಮಾರುಕಟ್ಟೆಯಲ್ಲಿ ಅದರ ಬೇಡಿಕೆಯನ್ನು ನೋಡಿ ನಾವು ಸಾಕಾಣಿಕೆ ಮಾಡೋದು ಸೂಕ್ತ ಆಗುತ್ತೆ. ಆದರೆ ಈ ಸಾಕಷ್ಟು ಶೀಘ್ರವಾಗಿ ಅಂದರೆ ಮೀನು ಬೆಳವಣಿಗೆ ಆದರೆ ಹೌದು ಸ್ವಲ್ಪ ಜಾಸ್ತಿ ಲಾಭ ತಕ್ಷಣ ಮಾಡಬಹುದು ಮಾಡ್ಕೊಳ್ಬಹುದು ಅಂತ ಪ್ರತಿಯೊಂದು ಕೃಷಿಕನ ಆ ಯೋಚನೆ ಕಡಿಮೆ ಅವಧಿ ಕಡಿಮೆ ಖರ್ಚು ಹೆಚ್ಚು ಆದಾಯ ಹೌದು ಇದು ಪ್ರತಿಯೊಬ್ಬ ಕೃಷಿಕನ ಬಯಸ್ತಾರೆ ಅವರು ಹೌದು ಬಯಸುವಂಥದ್ದು. ಈ ಒಂದು ಇದಕ್ಕೋಸ್ಕರ ವೈಜ್ಞಾನಿಕ ರೀತಿಯಲ್ಲಿ ಈ ತಳಿಗಳನ್ನು ಉಪಯೋಗಿಸಿ ಆ ತಂತ್ರಜ್ಞಾನಗಳನ್ನು ಬಳಸಿ ಅವರು ಕೃಷಿಯನ್ನು ಮಾಡಿದರೆ ಹೆಚ್ಚಿನ ಲಾಭ ಪಡೀಬಹುದು. ಹೀಗೂ ಮಾಡಬಹುದು ಮಾಡಬಹುದು ಅವಕಾಶ ಇದೆ ಹೌದು. ಇನ್ನೊಂದು ಈ ಮೀನಿಗೆ ಆಹಾರದ ಪ್ರಕಾರ ಯಾವುದು ಮತ್ತೆ ಕಡಿಮೆ ಹೂಡಿಕೆ ಮಾಡಿ ಹೆಚ್ಚಿನ ಉತ್ಪತ್ತಿ ಪಡೆಯೋದು ಹೆಂಗೆ ಡಾಕ್ಟರ್ ಚೇತನ್ ಅವರು ಇದನ್ನು ಹೇಳ್ಬಿಡಿ. ಈಗ ಆಹಾರದ ವಿಷಯದಲ್ಲಿ ಬಂದಾಗ ಒಂದು ನೈಸರ್ಗಿಕ ಆಹಾರ, ನೈಸರ್ಗಿಕ ಆಹಾರಕ್ಕೋಸ್ಕರ ನಾವೇನ್ ಮಾಡ್ತೀವಿ ಈ ಪಾಚಿಯನ್ನ ನಾವು ನೈಸರ್ಗಿಕ ಆಹಾರವಾಗಿ ಮೀನುಗಳಿಗೆ ನೀಡ್ತೇವೆ. ಯಾಕಂದ್ರೆ ಹೆಚ್ಚಾಗಿ ಮೀನುಗಳು ನೈಸರ್ಗಿಕ ಆಹಾರವನ್ನೇ ಮೊದಲ ಹಂತದಲ್ಲಿ ತಗೊಳ್ಳುವಂಥದ್ದು. ಆಯ್ದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಆ ಪಾಚಿಯನ್ನು ಬೆಳೆಯಲಿಕ್ಕೋಸ್ಕರ ಹಸಿ ಸಗಣಿಯನ್ನು ಉಪಯೋಗಿಸ್ತೇವೆ. ನಮ್ಮ ಕೃಷಿ ಹೊಂಡಗಳಾಗಿರ್ಬೋದು ಅಥವಾ ಮೀನುಗಾರಿಕೆಗೆ ಮಾಡಿರುವಂಥ ಎಲ್ಲ ಹೊಂಡಗಳಲ್ಲಿ ಹಲವಾರು ಕೃಷಿಕರಿಗೆ ಒಂದು ತಪ್ಪು ಅಭಿಪ್ರಾಯ ಇರುತ್ತೆ ಅಥವಾ ತಪ್ಪು ಕಲ್ಪನೆ ಇರುತ್ತೆ ಸಗಣಿಯನ್ನು ಮೀನು ತಿಂತದ ಅನ್ನೋ ಒಂದು ತಪ್ಪು ಕಲ್ಪನೆ ಇರ್ತದೆ. ಯಾವುದೇ ಕಾರಣಕ್ಕೂ ಮೀನು ಸಗಣಿಯನ್ನು ತಿನ್ನೋದಿಲ್ಲ. ಆ ಸಗಣಿಯಿಂದ ಬರುವಂಥ ಪೋಷಕಾಂಶಗಳನ್ನು ಉಪಯೋಗಿಸಿಕೊಂಡು ಬೆಳೆಯುವಂಥ ಪಾಚಿ ಏನಿದೆ ಅದು ಮೀನುಗಳಿಗೆ ನೈಸರ್ಗಿಕ ಆಹಾರ. ಆ ಆಹಾರವನ್ನು ಹೊರತುಪಡಿಸಿ ನಾವು ಅದು ಹೆಚ್ಚಿನ ಬೆಳವಣಿಗೆ ಕಡಿಮೆ ಅವಧಿಯಲ್ಲಿ ಬೆಳವಣಿಗೆ ಆಗಲಿಕ್ಕೋಸ್ಕರ ನಾವು ನೆಲಗಡಲೆ ಹಿಂಡಿ ಆಗಿರ್ಬೋದು, ಅಕ್ಕಿ ತೋಡಾಗಿರ್ಬೋದು, ಅಥವಾ ನಮಗೆ ಈಗ ಸಿಗುವಂಥ ಹಲವಾರು ತೇಲುವಂಥ ಫೀಡ್ಗಳಾಗಿರ್ಬೋದು ಇದನ್ನು ಉಪಯೋಗಿಸಿ ನಾವು ಕಡಿಮೆ ಅವಧಿಯಲ್ಲಿ ಹೆಚ್ಚು ಲಾಭದಾಯಕವಾದಂಥ ಮೀನುಗಳನ್ನು ಅಥವಾ ಅದರ ಬೆಳವಣಿಗೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಡಾಕ್ಟರ್ ಚೇತನ್ ಅವರೇ, ಈಗ ಯುವಕ ಯುವತಿಯರು ಈ ಒಂದು ಮೀನು ಕೃಷಿಯನ್ನು ನಂಬಿಕೊಂಡು ಸ್ವಾವಲಂಬಿ ಜೀವನವನ್ನು ಕಟ್ಕೊಳ್ಬಹುದಾ? ಕೃಷಿ ಹೊಂಡಗಳಲ್ಲಿ ಇದನ್ನು ಮಾಡಲಿಕ್ಕೆ ಹಲವಾರು ಯಶೋಗಾಥೆಗಳನ್ನು ಕೂಡ ನಾವು ನೋಡಬಹುದು. ಈಗ ಕೃಷಿ ಹೊಂಡ ಹೆಚ್ಚಾಗಿ ಏನು ಮಾಡ್ತಾರೆ, ನೀರು ಶೇಖರಣೆಗೆ ಮಾಡ್ತಾರೆ, ಬೇರೆ ಕೃಷಿ ಬೆಳೆಗಳಿಗೆ ಉಪಯೋಗಿಸ್ಲಿಕ್ಕೆ ಮಾತ್ರ ಮಾಡ್ತಾರೆ. ಇರುವಂಥ ಜಾಗದಲ್ಲೇ ಅಥವಾ ಇರುವಂಥ ಹೊಂಡವನ್ನು ಮೀನು ಕೃಷಿಗೆ ಬಳಕೆ ಮಾಡೋದ್ರಿಂದ ಎರಡೂ ಕಡೆಯಿಂದ ಉಪಯೋಗಗಳಾಗತ್ತೆ. ಒಂದು ನೀರು ಸಂಗ್ರಹಣೆ, ಅದರ ಜೊತೆಗೆ ಹೆಚ್ಚಿನ ಆದಾಯಕ್ಕೋಸ್ಕರ ಮೀನು ಕೃಷಿಯನ್ನು ಕೂಡ ಅದರಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಉದಾಹರಣೆಗಳು ಅಂತಂದರೆ ನಾವು ಕರಾವಳಿ ಭಾಗದಲ್ಲಾಗಿರುವುದು ಅಥವಾ ಮಲೆನಾಡು ಪ್ರದೇಶದಲ್ಲಿ ಹೋಗಿ ನೋಡಿದರೆ ಈ ಶಾಲೆಗೆ ಹೋಗುವ ಮಕ್ಕಳು ಅಥವಾ ಕಾಲೇಜಿಗೆ ಹೋಗುವ ಮಕ್ಕಳು ಈ ಹಲವಾರು ಕೃಷಿ ಹೊಂಡಗಳನ್ನು ಲೀಸ್ ಮುಖಾಂತರ ತಗೊಂಡು ಬೆಳಗ್ಗೆ ಒಮ್ಮೆ ಅದಕ್ಕೆ ಬೇಕಾಗಿರುವಂಥ ಪೂರಕ ಆಹಾರವನ್ನು ಕೊಡ್ತಾರೆ, ಸಂಜೆ ಬಂದು ಕಾಲೇಜು ಶಾಲೆಯನ್ನು ಮುಗಿಸ್ಕೊಂಡು ಬಂದ ನಂತರ ಆಹಾರವನ್ನು ಕೊಡ್ತಾರೆ. ತಿಂಗಳಿಗೆ ಅಥವಾ ಎರಡು ತಿಂಗಳಿಗೆ ಒಮ್ಮೆ ಯಾವುದೋ ಒಂದು ದಿನವನ್ನು ನಿಗದಿಪಡಿಸಿ ಭಾನುವಾರ ಅಥವಾ ಯಾವುದೋ ರಜಾ ದಿನ ಇದೆ ಆ ದಿನದಂದು ಅವರೇ ಖುದ್ದಾಗಿ ಮಾರಾಟ ಮಾಡ್ತಾರೆ. ಅಂದರೆ ಒಂದು ವಿದ್ಯಾರ್ಥಿಗಳು ಇದರಲ್ಲಿ ಆಸಕ್ತಿ ತಗೊಂಡು ಇದರಲ್ಲಿ ಯಶಸ್ಸು ಕಾಣೋದುವಾಗ ನಮ್ಮ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರು ಇದರಲ್ಲಿ ಯಶಸ್ಸು ಕಂಡು ಅದರಲ್ಲಿ ಸ್ವಾವಲಂಬಿ ಜೀವನ ಮಾಡುವುದರಲ್ಲಿ ಯಾವುದೇ ಥರದ ಸಂದೇಹವಿಲ್ಲ. ಅಂದರೆ ಈಗ ಯುವಕ ಯುವತಿಯರಿಗೆ ಇಲ್ಲಿ ಒಂದು ಅವಕಾಶ ಇದೆ. ಹಾಂ, ಹಲವಾರು ಅವಕಾಶ ಕಟ್ಕೊಳ್ಬೋದು, ಸ್ವಂತ ಉದ್ಯೋಗ ಮಾಡಿಕೊಳ್ಳಬಹುದು. ಹೌದು, ಮಳೆಗಾಲ ಶುರು ಆದಾಗ ಈ ಒಂದು ಮೀನು ಕೃಷಿಗೆ ಏನೆಲ್ಲ ಸಿದ್ಧತೆ ಮಾಡಿಕೊಳ್ಬೇಕಾಗುತ್ತೆ? ಈಗ ಮುಂದಿನ ಮಳೆಗಾಲ ಬರುವ ಮೊದಲು ಹೊಂಡಗಳನ್ನು ಹೊಸದಾಗಿ ಮಾಡ್ತಿರುವಂಥವ್ರು ಯಾರಾದರೂ ಇದ್ದರೆ ಅದನ್ನು ಹೊಂಡಗಳನ್ನು ಸರಿಯಾದ ವೈಜ್ಞಾನಿಕ ರೀತಿಯಲ್ಲಿ ನಾನು ಹೇಳಿದಾಗೆ 6 ಅಡಿ ಆಳ ಉದ್ದಾಗಲ ನಿಮ್ಮಲ್ಲಿ ಜಾಗ ಎಷ್ಟಿದೆ ಅದನ್ನು ನೋಡಿಕೊಂಡು ಮಾಡ್ಕೋಬೇಕು. ನೀರು ಬಸ್ದೋಗದಿದ್ದಾಗೆ ನೋಡ್ಕೋಬೇಕು. ಜೇಡಿ ಮಣ್ಣಿದ್ರೆ ನೀರು ಬಸ್ದೋಗುವ ಸಾಧ್ಯತೆ ಇರೋದಿಲ್ಲ. ಬಸ್ದೋಗ್ತಿದೆ ಅಂತಂದರೆ ಈಗ 250 GSM ಮಿಗಿಲಾದಂಥ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿ, ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿದ ನಂತರ ಕೂಡ ಅದರ ಮೇಲೆ 1/2 ಅಡಿಯಷ್ಟು ಕೆಂಪು ಮಣ್ಣನ್ನು ಹಾಕೋದು ಸೂಕ್ತ. ಯಾಕಂದರೆ ನಾವಿಲ್ಲಿ ಬೇರ್ಪಡಿಸಿದಂಥ ಮಣ್ಣನ್ನು ಇಲ್ಲಿ ನಾವು ಆ ಮೀನುಗಳ ಬೆಳವಣಿಗೆಗೆ ಪೂರಕವಾಗಿ ಸೇರ್ಲಿಕ್ಕೋಸ್ಕರ ನಾವು ಆ ಮಣ್ಣನ್ನು ಹಾಕ್ತೇವೆ. ಇದರ ಜೊತೆಗೆ ಮೀನು ಮರಿಗಳು ಎಲ್ಲಿ ದೊರೆಯುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ತಿಳಿದುಕೊಳ್ಳೋದು ಮುಖ್ಯ. ಮೀನುಗಾರಿಕೆ ಇಲಾಖೆಗಳಲ್ಲಿ ಸಿಗುತ್ತೆ, ಹತ್ತಿರ ಮೀನುಗಾರಿಕಾ ಸಂಶೋಧನಾ ಕೇಂದ್ರಗಳಲ್ಲಿ ಸಿಗುತ್ತೆ. ಅದರ ಜೊತೆಗೆ ಹಲವಾರು ನಮ್ಮ ರೈತ ಸಂಪರ್ಕ ಕೇಂದ್ರಗಳು ಪ್ರತಿ ಜಿಲ್ಲೆಯಲ್ಲಿ ಇದೆ, ಅಲ್ಲಿ ಕೂಡ ನೀವು ಈ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಮಾಡಿದ ನಂತರ ನಿಮಗೆ ಬೇಕಾಗಿರುವಂಥ ವೈಜ್ಞಾನಿಕ ಮಾಹಿತಿಗೋಸ್ಕರ ಹತ್ತಿರವಾದಂಥ ಇಲಾಖೆಯ ಅಧಿಕಾರಿಗಳನ್ನು ಅಥವಾ ಮೀನುಗಾರಿಕೆ ಸಂಶೋಧನಾ ಕೇಂದ್ರಗಳ ವಿಜ್ಞಾನಿಗಳನ್ನು ಅಥವಾ ಮೀನುಗಾರಿಕೆ ಮಹಾವಿದ್ಯಾಲಯದ ವಿಜ್ಞಾನಿಗಳನ್ನು ಸಂಪರ್ಕ ಮಾಡಿ ಇದರ ಬಗ್ಗೆ ತಿಳ್ಕೊಳ್ಳೋದು ಸೂಕ್ತ ಆಗಿರುತ್ತೆ. ತುಂಬ ಮಹತ್ವವಾದ ಮಾಹಿತಿಯನ್ನು ಡಾಕ್ಟರ್ ಚೇತನ್ ಅವರೇ ನೀಡಿದ್ರಿ. ಕೃಷಿ ಹೊಂಡಗಳಲ್ಲಿ ವೈಜ್ಞಾನಿಕ ಮೀನು ಕೃಷಿ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮತ್ತು ಕೇಳುಗರಿಗೆ ತಿಳಿಸ್ಕೊಟ್ರಿ. ಕೆಲವರು ಇರ್ತಾರೆ, ಈ ಕೃಷಿ ಹೊಂಡದಲ್ಲಿ ವೈಜ್ಞಾನಿಕ ಕೃಷಿಯ ಬಗ್ಗೆ ಇಷ್ಟೆಲ್ಲ ಮಾಹಿತಿ ನೀಡಿದ್ರಿ, ನಮಗಿನ್ನೂ ಸ್ವಲ್ಪ ಮಾಹಿತಿ ಬೇಕು ಅಂತಿರ್ತಾರೆ. ಅವರಿಗೆ ಡಾಕ್ಟರ್ ಚೇತನ್ ಅವರ ನಂಬರ್ ಬೇಕು ಅಂತಿರ್ತಾರೆ, ಅವರಿಗೆ ನಿಮ್ಮ ನಂಬರನ್ನು ಹೇಳ್ತೀರಾ? ಹೌದು, ಹೇಳಿ. 9-7-9-3-9-4-1-9. ಇನ್ನೊಮ್ಮೆ ಹೇಳಿ. ಇನ್ನೊಮ್ಮೆ ಹೇಳ್ತೇನೆ. 9-7-4-3-9-4-2-9. ಆಯಿತು ಡಾಕ್ಟರ್ ಚೇತನ್ ಅವರೇ. ಪ್ರಸ್ತುತ ಬೆಂಗಳೂರಿನ ಹೆಬ್ಬಾಳದ ಮೀನುಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳಾಗಿ ಆಕಾಶವಾಣಿ ಬೆಂಗಳೂರಿಗೆ ಬಂದು ಈ ಒಂದು ಕೃಷಿ ಹೊಂಡದಲ್ಲಿ ಮೀನು ಸಾಕಾಣಿಕೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಹೊಂಡಗಳಲ್ಲಿ ವೈಜ್ಞಾನಿಕ ಕೃಷಿ ಕುರಿತು ಡಾಕ್ಟರ್ ಚೇತನ್ ಎನ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ರೈತ ಬಂಧುಗಳೇ, ಇನ್ನು ಮುಂದೆ ಕೇಳಿ ಜನಪದ ಸಂಗೀತ. ತಿಪಟೂರು ತಾಲೂಕು ಗೊಲ್ಲರಹಟ್ಟಿಯ ರೇವಣ್ಣ ಮತ್ತು ಸಂಗಡಿಗರಿಂದ ಭಜನೆ ಪದ. ಇವಾಗ ನಾನು ನೋಡೋ ಬಾರಮ್ಮ. ಆರೋ ಬಣ್ಣದ ಉಡುಗೆಯೋ ಬಣ್ಣದ ಸರಸ್ವತಿ ಬಂದೋ ಕೋತಿ ನೋಡಿ ನೋಡಿ ಸೋನೆ ವಜ್ರಗಳ ರೋಜೆ ಚದುರಾಜ್ರಮ ದಸವಾರು ಕಲಶಂಗ ವಾರು ಕಾಲ ಶಂಗಳ ಕಳವಾರು ಕಾಲ ಶಂಗಳ ಅಸಮಸ್ಯೋ ವಾಸನದ ವಾಸಿಯು ವಶದು ಅತ್ತವತರ ಕೆತ್ತಿದ ಅಸಮ ಸಿಂಹ ಕನದಿ ವಾಸಿಯು ವಶದು ಹತ್ತವತಾರ ಕೆತ್ತಿದ ಸುಪ ವಡ್ಡ್ಯಾಣರೆ ನಡುವೆ ನಸುನ ಗೊತ ಸಾವಿತ್ರಿ ದೇವಿಯೋ ಬಂದ ಕೋತಿ ನೋಡಿ ದಯಾತ್ರೆಯೋ ಕಂಠರದು ನೋಡಿ ನೀಲ ದರ್ಪಣ ಪೇಡಿದೋ ಕೆಂಪಿನ ಬಟ್ಟ ಪಾಲ ಮಧ್ಯವ ನೋಡಿ ಪದ್ಮವಾಲಯಂದೊಂದ್ ಮನೆಯೊಳಾಡುವ ಏಳು ಕೋಟಿ ಸುಮಂತ್ರ ದೇವತೆ ಕಾಣೋ ನೋಡಿ ಗಾಯತ್ರಿಯೋ ನಿಲ್ಲ ಆರೋ ಬಣ್ಣದ ಉಡುಗೆ